ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮನರೇಗಾ ಮನೆಯಂಗಳದಲ್ಲಿ ಉದ್ಯೋಗ. ಮನರೇಗಾ ಯೋಜನೆಯಡಿಯಲ್ಲಿ ಅನೇಕ ತರಹದ ತೋಟಗಾರಿಕಾ ಬೆಳೆಗಳ ವ್ಯವಸಾಯ ಮಾಡುವ ಅಡಿಕೆ, ತೆಂಗು, ಕಾಳು ಮೆಣಸು, ಗೇರು, ತಾಳೆ, ನುಗ್ಗೆ ಕೃಷಿ, ಕೊಕ್ಕೋ, ವೀಳ್ಯದೆಲೆ, ಮಲ್ಲಿಗೆ, ಮಾವು, ಪಪ್ಪಾಯಿ, ಅಂಗಾಂಶ ಬಾಳೆ ಕೃಷಿಯನ್ನು ಕೂಡ ಹೊಸ ತಂತ್ರಜ್ಞಾನದೊಂದಿಗೆ ಮಾಡುವ ಸದವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಯಾ ಏಕೀಕೃತ ಉಚಿತ ಸಹಾಯವಾಣಿಗೆ ಕರೆ ಮಾಡಿ. ಸಹಾಯವಾಣಿ ಸಂಖ್ಯೆ 8277560000. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ 8277506000. ಇಂದು ವಿಶ್ವ ಏಡ್ಸ್ ದಿನಾಚರಣೆ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಾರ್ವಜನಿಕರಿಗೆ ಜಾಗೃತರಾಗಿರಲು ಕೋರುತ್ತದೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಶ್ರೀ ಭಟ್ಯಾಮೂಲೆ ಲಕ್ಷ್ಮೀನಾರಾಯಣ ಭಟ್ ಇವರಿಂದ ಹಿರಿಯ ಬಲಿಪ ನಾರಾಯಣ ಭಾಗವತರ ಗಾಯತ್ರಿ ಮಹಾತ್ಮೆ ಅಥವಾ ವಿಶ್ವಾಮಿತ್ರ ಗಾಯತ್ರಿ ಪ್ರಸಂಗದಿಂದ ಆಯ್ದ ಪದಗಳು. ಮದ್ದಳೆವಾದನ ಶ್ರೀ ಎ ಸತ್ಯನಾರಾಯಣ ಅಡಿಗ ಪಣಾಜೆ. ಚಂಡೆ ಶ್ರೀ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ ಮತ್ತು ಚಕ್ರತಾಳ ಶ್ರೀ ಸಮಿತ್ರ ಆರ್ಲಪದವು. ಕೇಳಿ ಗಾಯತ್ರಿ ಮಹಾತ್ಮೆ ಅಥವಾ ವಿಶ್ವಾಮಿತ್ರ ಗಾಯತ್ರಿ ಪ್ರಸಂಗದಿಂದ ಆಯ್ದ ಪದಗಳು. ಶಾಂಭವಿ ಭಂಗ ಕುಟುಂಬ ಜನನಿ ಮಂತ್ರವಾ ಸಕಲ ವಿಷ್ಣು ಅರ್ಧದರೇವ ಮಂತ್ರವ ಗಯ್ಯಲಿವನರ್ಹನೆಂದು ಬಂದೆಂದ ವಿಶ್ವಾಮಿತ್ರಗೆ ಸುರಮೌನಿಗಳು ಎನ್ನಾನು ಅರಿತು ಮೆಂಜಿಗರು ಕುಂಭಜ ತೋನಗಸ್ತ್ಯನೆಂದೊರೆಯ ಮಂದಿಂದೆಂದನು ಅರಿತು ಮೆಂಜಿಗರು ಕುಂಭಜ ತೋನಗಸ್ತ್ಯ ಎಂದೊರೆಯ ಮಂದಿಂದೆಂದನು ಸುರಮೌನಿಗಳು ಎನ್ನನು ಸಪ್ತವ್ಯಾಹೃತಿಗಳವು ಮತ್ತಿಳಿಸಿ ಮೂರರಲಿ ಗೋತ್ರ ಜರಿ ಉಪದೇಶವಿದ್ದು ವಿಶ್ವಾಮಿತ್ರ ಗಾಯತ್ರಿ ಎಂದಾಯಿತು ಪೃಥ್ವಿಯಲ್ಲಿ ಭೂಸುರರು ನಿತ್ಯ ಜಪಿಸುತ್ತ ಕಾಮ್ಯಾರ್ಥಗಳ ಪಡೆದು ಸುಖವೆದ್ದಿರಲು ಮಂತ್ರದಿಂ ಸಪ್ತ ಋಷಿವರರಿಗಿದ ಅಗಸ್ತ್ಯ ತಿಳುಹಲ್ಕೆಂದು ಮತ್ತೆ ನಡೆದನು ನಾಕಗೆ ಅರುಣ ಸಾರಥಿಯಿಂದ ಭಾಸ್ಕರ ಮದಗರುವದಿಂದ ಭೂಸುರರಿಂಗೆ ಮಣಿದೆನ್ನ ಭೂಸುರರಿರ ಕೇಳಿ ಈ ಸೂರ್ಯ ನಿಂಗೆ ಂದಾನು ಕಾಸಿ ಯಾರಿ ಹೇರು ಮಂದೇ ಹರಿಂದಾನು ರೋಷದಿ ಸೆಣಸಿ ಸೋಲುಂದ ಬಂದಿ ಹೇನು ಭೂಸೂರರಿರ ಕೇಳಿ ಈ ಸೂರ್ಯ ನಿಂಗೆ ಭೀತಿಯ ಬೀಡು ಗಾಯತ್ರಿ ಜಪದೊಳರ್ಘ್ಯ ಪ್ರೀತಿಯಿಂ ಕೊಡುವೆ ವಯ್ಯ ವಾರಿಜ ಪ್ರಿಯ ಪ್ರೀತಿಯ ಬಿಡು ಮಿಹಿಯ ಪ್ರಭಾಕರನ ಕಳುಹುದ್ದ ಧಾರಿಣೀದುರರು ಪ್ರಭಾಕರನ ಕಳುಹುದ್ದ ಮೂರು ವ್ಯಾಹೃತಿಗಳೂ ಬ್ರಹ್ಮ ಗಾಯತ್ರಿಯೂ ಹೇರಾಳವಾಗಿ ಭಜಿಸುದ್ದ ಭಗ್ನಿಯೊಳಲಿಸಿ ಮಣಿವುದ್ದಲಿಂದೆಂದರು ಸೂರ್ಯನಾರಾಯಣನ ಪಥಕ್ಕೆ ಬಂದೇ ಹರಿವು ತೊರಿದೊಡೆ ವಿಘ್ನವನೆಮಗೆ ದೂರಿಡವು ನಾವು ದಾರಿ ಕಾಣದೆ ನಿನ್ನ ಮಂತ್ರದಿಂದೊಲಿಸಿದೆವು ಅಭಯವರು ಹೆನಲೆಂದಳು ಪೃಥ್ವಿಯ ಮರರೆ ಬಿಡಿ ಭಯವ ಪೃಥ್ವಿಯ ಮರರೆ ಬಿಡಿ ಭಯವ ಗಾಯತ್ರಿ ಸಾವಿತ್ರಿ ಸರಸ್ವತಿ ಯುಕ್ತ ರೂಪದಿ ಮಂದಮತಿಗಳ ಕೊಂದು ಭಾಸ್ಕರ ನಿತ್ಯ ಸಂಚಾರಕ್ಕೆ ಶುಭವ ನಿತ್ತಬೇನು ಭಾಸ್ಕರನ ನಿತ್ಯ ಸಂಚಾರಕ್ಕೆ ಶುಭವ ನಿತ್ತಬೇನು ಎಂದರು ಹಿಸಂತೈಸುತ್ತ ಸಾಯಂ ಪ್ರಾತ ಮಧ್ಯಾಹ್ನ ಸ್ವರೂಪದಲ್ಲಿ ಮಿಹಿರಂಗೆ ಜರಿಬುದಕ್ಕೆ ಚಂದದಿಯೂ ವಥವಿತ್ತು ತೆರಳಲ್ಗೆ ಗಾಯತ್ರಿಯಿಂದ ಬ್ರಾಹ್ಮಣರೆಲ್ಲ ತ್ರೈಕೋಲವಘ್ಯವನ್ನೀಯುದ್ಧ ಕಮಲ ಸಖಗೆ ಮಂದವತಿಗಳ ಮಾದೆ ಹೊಂದದಿರೆ ಕೌಶಿಕನ ಸಂಧಿಸುತ್ತ ವಸಿಷ್ಠವು ಬೆಳ್ದ ಹಸಿವೆಯೂನೊಂದೇ ಪಾಯದ ದೂಟವಿದ್ದು ಸಂದೈವುದೆರಲೆಂದ ವಿಶ್ವಾಮಿತ್ರನು ಸಿಂಧವಾಗಿದೆ ಭೋಜನ ಸಮಾಧಿಸಿದನಾಗಿ ಕೆಲ ಕಾಲ ಕಳೆದ ಮೇಲೆ ಬರಲು ಸಾಧು ನಿರ್ಧಾರ ಕೇಳು ಉಪಾಯ ಸತಣಿಯದಂತೆ ಮಿಗೆ ಇಂದಷ್ಟು ಕುಂದವಾಗದು ಎಂದು ತೆರಳಲ್ಗೆ ಬುಂದಿ ಜ್ಞಾನದಿ ಕೌಶಿಕನು ಇಂದ್ರಿಯಂಗಳ ಹೊಂದಿಸುದ ಸಮತೆಯಿಂದ ಶೀತೋಷ್ಣ ಸಮಗೊಳಿಸಿ ಪಾಯಸದ ಪಾತ್ರೆಯ ಶೀತೋಷ್ಣ ಸಮಗೊಳಿಸಿ ಪಾಯಸದ ಪಾತ್ರೆಯು ಆ ತಲೆಯೊಳಿಟ್ಟು ಯೋಗಾನಿಷ್ಠರಾಗಿರಲ್ಗು ತಾ ತಿಳಿದರು ಉರ್ವಶಿಜ ಪರಿಗಿಸಲು ನಡೆದಂದು ಕರೆಯ ಮನವಳುಕಿ ಬಳಿಕ ಮಾತಾಡಿ ವಾಮದೇವನ ಮುಖದೊಳೆಬ್ಬಿಸುತ್ತ ನೀತಿಯುತ ಸಹಜಿ ಬ್ರಹ್ಮ ಋಷಿ ಎಂದಲ್ಲವರು ಪ್ರೀತಿಯೂ ಕೊಂಡಾಡಿ ಬಂದ ಅಗಸ್ತ್ಯವೂ ಮಗಳು ತಿಂದೆಂದ ನಲವಿನಿಂದ ಕೌಶಿಕನು ಮನ್ನಿಸಿ ದ್ವೇಷವಿಲ್ಲೆಂದೆಲು ದ ಸರ್ವರು ತೋಳದಿಂದ ಧ್ಯ ಧ್ಯಾನಿಸಲು ಗಾಯತ್ರಿಯನು ಧ್ಯಾನಿಸಲು ಗಾಯತ್ರಿಯನು ಮಹಿಮಾನುಭಾವರ ಮುಂದೆ ಶೋಭಿಸೆ ಕ್ಷೋಣಿಯ ಮರರ ನೋಡಿ ನುಡಿದಳು ಮೌನಿಯೊಡನೆ ಕ್ಷೋಣಿಯ ಮರರ ನೋಡಿ ನುಡಿದಳು ಮೌನಿಯೊಡನೆ ಧ್ಯಾನಿಸಲು ಗಾಯತ್ರಿಯನು ಸಪ್ತವ್ಯಾಹೃತಿಗಳ ಮುಳಗಿಳಿಸಿರುವ ಸಪ್ತವ್ಯಾಹೃತಿಗಳ ಮೂರಗಿಳಿದಿರುವ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಯಾಗೆ ಮೊತ್ತ ಮೊದಲೊಳಗವನ ಬೆಸರ ತದನಂತರದಿ ದೇವಿ ಗಾಯತ್ರಿ ಎನ್ನುತ್ತ ನಿತ್ಯದಲ್ಲಿ ನುತಿ ಸಲ್ಕೆ ಉಪದೇಶದಿಂದ ಕಾಮ್ಯಾರ್ಥ ಲಭಿಸುವುದು ಕತ್ತಲೆಯು ಹೋಗಿ ಮನಸ್ಸಿನಲ್ಲಿ ಆತ್ಮಜ್ಞಾನವು ವೃದ್ಧಿಸುವುದು ಕತ್ತಲೆಯು ಹೋಗಿ ಮನಸ್ಸಿನಲ್ಲಿ ಆತ್ಮಜ್ಞಾನವು ವೃದ್ಧಿಸುವುದು ಸೂರ್ಯೋಪಮದಿ ಹುದೆನುತ ಸಕಲ ರಿಂಗೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತು ದೇ ನಾರಾಯಣಿ ನಮೋಸ್ತು ದೇ ಜಯ ಜಯ ಜಗಜ್ಜನನಿಗೆ ಜಯತು ಜಯ ಮಧುಕೈಟಭಾರಿಣಿ ಜಯತು ಜಯ ಶ್ರೀ ಸಿಂಹವಾಹಿನಿ ಜಯತು ಜಯ ಮಧುಕೈಟಭಾರಿಣಿ ಜಯತು ಜಯ ಮಂಗಳ ಸುಭಾಷಿಣಿ ಜಯತು ಜಯ ಶುಭ ಶೋಭನಾಂಗಿಯೇ ಜಯತು ಜಯ ಮಂಗಳ ಸುಭಾಷಿಣಿ ಜಯತು ಜಯ ಶುಭ ಶೋಭಾಂಗಿ ಜಯ ಜಯ ಜಗ ಜನನಿ ಭಾರತಿ ಮಂಗಳೋಮಾ ಕಾಳಿ ಮಾಯೇ ಮಂಗಳೋ ಮಹಿಜಾಂತಗಿ ಮಹಾಮಾಯೇ ಜಗಜನನಿ ಮಂಗಳೋ ಭೂಷಣನ ಮ